ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಬಾಯಿಯ ಆರೋಗ್ಯ ಕೇವಲ ಹಲ್ಲಿನ ಆರೋಗ್ಯಕ್ಕೆ ಸೀಮಿತವಾಗಿಲ್ಲ. ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಪ್ರತಿಬಿಂಬ. ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ಅವಧಿಗೆ ಮುನ್ನ ಶಿಶುವಿನ ಜನನ, ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹಲ್ಲಿನ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾರಣವಾಗಬಹುದು. ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ, ರಕ್ತದೊತ್ತಡ, ಪಾರ್ಶ್ವವಾಯು ನಿಯಂತ್ರಣಕ್ಕೆ ಬಾಯಿಯ ಆರೋಗ್ಯದ ಮಹತ್ವದ ಪಾತ್ರವಿದೆ. ಪ್ರಕಟಣೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಸರ್ಕಾರ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೆ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದಿ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತೂ ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೇ ಪಶು ಮೇರೀ ಜಾನ್ಕಾರಿ, ಹೋಗಿ ಸಮೃದ್ಧ, ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ್ ದ್ವಾರಾ ದೇಶ್ ಹಿತ್ ಮೇ ಜಾರಿ. ಒಂದು ಶುಂಠಿ, ಕಾಳು ಮೆಣಸು, ಸೈಂಧವ ಲವಣ ಇತ್ಯಾದಿಗಳನ್ನೆಲ್ಲ ಮಿಶ್ರಣ ಮಾಡಿ ಆಮ್ಲ ಕ್ಯಾಂಡಿ ಅಂತ ತಯಾರಿಸಿಕೊಂಡು ನಾನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭದಲ್ಲಿ ನಂದು ಬೇರೆ ಬೇರೆ ಉತ್ಪನ್ನಗಳನ್ನು ಆ ನಂತರ ಪ್ರಾರಂಭ ಮಾಡಿದೆ. ಅದರಲ್ಲೇ ನೆಲ್ಲಿಕಾಯಿ ಕ್ಯಾಂಡಿಯಲ್ಲಿ ಚಟ್ಪಟ್ ಕ್ಯಾಂಡಿ ಅಂತ ಅಂದರೆ ಸ್ವಲ್ಪ ಸ್ಪೈಸಿಯಾಗಿರುವಂಥದ್ದು, ಹೊಟ್ಟೆ ಉಬ್ಬರ ಇತ್ಯಾದಿಗಳು ಉಪಯೋಗ ಆಗುವಂಥದ್ದು, ಹೀಗೆ ಬೇರೆ ಬೇರೆ. ಈಗ ನೆಲ್ಲಿಕಾಯಿ ಕ್ಯಾಂಡಿಯಿಂದ ಏನು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಕೂದಲಿನ ಆರೋಗ್ಯವನ್ನು ಹೆಚ್ಚು ಮಾಡ್ತದೆ, ಚರ್ಮದ ಆರೋಗ್ಯವನ್ನು ಹೆಚ್ಚಿಸ್ತದೆ. ವಿಶೇಷವಾಗಿ ಮಹಿಳೆಯರ ಮುಟ್ಟಿನ ಸಮಸ್ಯೆಯನ್ನು ಕೂಡ ನೆಲ್ಲಿಕಾಯಿ ವಿಟಮಿನ್ ಸಿ ಹೆಚ್ಚಿರುವುದರಿಂದ ಮತ್ತು ಜೇನಿನ ಒಳ್ಳೆಯ ಮಿಶ್ರಣದಿಂದ ಅದು ಪಡೀತದೆ, ಅದು ಕೂಡ ಒಳ್ಳೆಯ ಉಪಯೋಗ ಕೊಡ್ತದೆ. ಹಾಗೆಯೇ ಸ್ಪೈಸಿಯಾಗಿರುವಂತಹ ಚಟ್ಪಟ್ ಕ್ಯಾಂಡಿ, ಅದಕ್ಕೆ ಬರೇ ಜೇನಲ್ಲ, ಸ್ವಲ್ಪ ಬೆಲ್ಲವನ್ನು ಕೂಡ ಮಿಶ್ರಣ ಮಾಡುವುದರಿಂದ ನಮಗೆ ಈ ಹೊಟ್ಟೆ ಉಬ್ಬರ, ಹಸಿವಾಗದೇ ಇರುವಂಥದ್ದು, ಇದಕ್ಕೆಲ್ಲವೂ ಕೂಡ ನಮಗೆ ಅದು ಉಪಯೋಗವನ್ನು ಕೊಡ್ತದೆ. ಒಂದು ಇದು ಜೇನಿನ ಮತ್ತು ನೆಲ್ಲಿಕಾಯಿದ್ದಾಯಿತು. ಹಾಗೆಯೇ ನಮಗೆ ಜೇನು ಕೃಷಿಯಲ್ಲಿ ಸಿಗುವಂಥದ್ದು ಉಪ ಉತ್ಪನ್ನ ಅಂದರೆ ನಾನು ಹೇಳುವಂಥದ್ದೇನು ಅಂದರೆ ನಮಗೆ ಜೇನುಮೇಣ ಅತಿ ಸುಲಭದಲ್ಲಿ ಸಿಗುವಂಥದ್ದು. ಬೇರೆ ಇತ್ಯಾದಿಗಳನ್ನು ನಮಗೆ ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಕಾಸರಗೋಡು ಈ ಜಿಲ್ಲೆಗಳಲ್ಲಿ ಅಥವಾ ಊರಲ್ಲಿ. ಅವಾಗ ನಾವು ಏನು ಮಾಡ್ಬೋದು ಅಂದರೆ, ಜೇನುಮೇಣದ ಹಿಂದಿನ ಕಾಲದಲ್ಲೂ ಕೂಡ ಜೇನುಮೇಣವನ್ನು ಉಪಯೋಗಿಸಿ ನಮ್ಮ ಹಿರಿಯರು ಬೊಟ್ಟಿಡುವಂಥದ್ದು ಇತ್ಯಾದಿಗಳಿಗೆಲ್ಲ ಉಪಯೋಗ ಮಾಡ್ತಾ ಇದ್ರು, ಕಾಲು ಒಡೆಯುವುದಕ್ಕೆಲ್ಲ. ಅದನ್ನೇ ಸ್ವಲ್ಪ ನಾವು ಇನ್ನಷ್ಟು ಅಭಿವೃದ್ಧಿ ಮಾಡಿ ಜೇನುಮೇಣಕ್ಕೆ ಗಂಧದ ಎಣ್ಣೆ, ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ, ಯಾಕೆಂದರೆ ಬಾದಾಮಿ ಎಣ್ಣೆ ಅಂತ ಹೇಳುವಂಥದ್ದು, ಬಾದಾಮಿ ಎನ್ನುವಂಥದ್ದು ವಿಟಮಿನ್ ಇ ಹೆಚ್ಚಿರುವಂಥದ್ದು. ಮಳೆಗಾಲ ಅಥವಾ ಕಳೆದ ಮೇಲೆ ನಮಗೆ ಶರೀರದಲ್ಲಿ ಕ್ರ್ಯಾಕ್ ಅಥವಾ ಒಡೆತ ಎಲ್ಲ ಬರುವಂಥದ್ದು ಯಾವಾಗ ಅಂದರೆ ವಿಟಮಿನ್ ಇ ಕಡಿಮೆ ಆದಾಗ. ಅಂಥ ಸಮಯಕ್ಕೆ ನಮಗೆ ಈ ಬಾದಾಮಿ ಎಣ್ಣೆ, ಗಂಧದ ಎಣ್ಣೆ, ತೆಂಗಿನ ಎಣ್ಣೆ, ಕಹಿಬೇವಿನ ಎಣ್ಣೆ ಇದನ್ನೆಲ್ಲ ಹಾಕಿ ಒಂದು ಪ್ರಮಾಣದಲ್ಲಿ ತಯಾರಿಸಿ ಅದನ್ನು ಜೇನು ಕ್ರೀಮ್ ಅಂದರೆ ಜೇನುಮೇಣದ ಬಿ ವ್ಯಾಕ್ಸ್ ಕ್ರೀಮ್ ಅಂತ ಮಾಡಿಕೊಂಡು ಅದನ್ನು ಕೂಡ ನಾನು ಮಾರಾಟ ಮಾಡ್ತೇನೆ. ಅದರಿಂದ ಏನು ಅಂದರೆ, ಕಾಲಿನ ಒಡೆತ ಮಾತ್ರ ಅಲ್ಲ, ಅಲ್ಲಿ ಗಂಧದ ಎಣ್ಣೆ ಇರುವ ಕಾರಣ ಮುಖದಲ್ಲಿರುವಂತಹ ಮೊಡವೆಗಳಿರ್ಬೋದು, ಸಣ್ಣ ಗಾಯಗಳಿರ್ಬೋದು, ಅಥವಾ ಸಣ್ಣ ಪುಟ್ಟ ಬೆಂಕಿ ತಾಗಿದ್ದಿರ್ಬೋದು, ಇದೆಲ್ಲದಕ್ಕೂ ಕೂಡ ಪರಿಣಾಮಕಾರಿಯಾಗಿ ನಮಗೆ ಅದು ಔಷಧಿಯಾಗಿ ಪರಿಣಾಮ ಕೊಡ್ತದೆ. ಅದರಲ್ಲಿ ಇನ್ನೊಂದೇನು ಅಂದರೆ ಯಾವುದೇ ಕೆಮಿಕಲ್ ಇಲ್ಲ. ಈಗ ನಾವು ಬೇರೆ ಆ ರೀತಿಯ ವಸ್ತುಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ಬೋದು, ಅದು ಪೆಟ್ರೋಕೆಮಿಕಲ್ ವಸ್ತುಗಳಿರ್ತದೆ, ಅದು ತುಟಿಗೆ ಹಚ್ಚುವಂಥದ್ದೆಲ್ಲ ಏನಿರ್ತದೆ. ಅದರ ಬದಲಾಗಿ ಇದನ್ನು ಹಚ್ಚಿದರೆ ಸಣ್ಣ ಮಗುವಿಂದ ಹಿಡಿದು ವೃದ್ಧರವರೆಗೂ ಅದು ಹೊಟ್ಟೆಗೂ ಹೋದರೂ ಕೂಡ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ಅದರಲ್ಲಿ ಯಾವುದೇ ಕೆಮಿಕಲ್ಗಳಿಲ್ಲ. ಹಾಗಾಗಿ ನಮಗೆ ಅದು ಹೆಚ್ಚು ಪ್ರಭಾವವನ್ನು ಒಂದು ನಮ್ಮ ಜೇನುಮೇಣದಿಂದ ನಾವು ಮಾಡಲಿಕ್ಕೆ ಆಗ್ತದೆ. ನಿಮಗೆ ಮೇಣ ಬೇಕಾದಷ್ಟು ಸಿಗ್ತದ? ಇಲ್ಲ, ಅದು ಕೂಡ ಒಂದು ಸಮಸ್ಯೆ. ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಸಿಗ್ತದೆ, 15 ಕೆಜಿ ಅಷ್ಟುವರೆಗೆ. ಅದರಿಂದ ಹೆಚ್ಚಿನದ್ದನ್ನು ನಾನು ಪರ್ಚೇಸ್ ಮಾಡೇ ಮಾಡ್ತೇನೆ. ಅದು ಕೂಡ ಹಾಗೆ ಕೆಜಿಗೆ ಒಳ್ಳೆಯ ಕ್ವಾಲಿಟಿ ಆದರೆ 500 ರೂಪಾಯಿವರೆಗೂ ಕೂಡ ನೋಡಿಕೊಂಡು ಪರ್ಚೇಸ್ ಮಾಡುವಂಥದ್ದು ಕೂಡ ಇದೆ. ಅಂದರೆ ಅಷ್ಟು ಕ್ವಾಲಿಟಿ ಇರಬೇಕು, ಇಲ್ಲಾಂತಾದರೆ ಪುನಃ ನಮಗೆ ಅದರ ಪ್ರೊಸೆಸ್ಗಳಿರ್ತದೆ, ಹಾಗಾಗಿ ಸ್ವಲ್ಪ ಕಡಿಮೆ ಇರ್ತದೆ ಆ ರೇಟಿಗೆ. ಅಂತೂ ನಾನು ಪರ್ಚೇಸ್ ಮಾಡಿಯೇ ಮಾಡ್ತೇನೆ, ವರ್ಷಕ್ಕೆ ಕೆಲವು ಕೆಜಿಗಳಷ್ಟು ಜೇನುಮೇಣವನ್ನು ನಾನು ಪರ್ಚೇಸ್ ಮಾಡ್ತೇನೆ. ಇನ್ನು ಅದರಲ್ಲಿ ಜೇನಿನಲ್ಲಿ ಮಧುಪೇಯ ರಸ ಅಂತ ಒಂದು ಮಾಡಿದ್ದೇನೆ. ಮಧುಪೇಯ ರಸ ಅಂದರೆ ಸ್ಕ್ವಾಶ್ ರೀತಿ, ಇನ್ಸ್ಟಂಟ್. ಇವತ್ತಿನ ಭರಾಟೆಯ ಜೀವನದಲ್ಲಿ ಏನು ಅಂದರೆ ನಮಗೆ ಎಲ್ಲವೂ ಸುಲಭದಲ್ಲಿ ಆಗಬೇಕು. ಅದಕ್ಕೆ ಬೇಕಾಗಿ ಏನು ಅಂದರೆ ಜೇನು, ನೆಲ್ಲಿಕಾಯಿ ರಸ, ಶುಂಠಿ ರಸ, ಆಮೇಲೆ ನಿಂಬೆಹಣ್ಣಿನ ರಸ, ಇದೆಲ್ಲವನ್ನೂ ಕೂಡ ಹಾಕಿ. ಆದರೆ ಇಲ್ಲಿ ಏನು ಅಂದರೆ ನಮಗೆ ಪ್ರಿಸರ್ವೇಟಿವ್ ಹಾಕುವ ಬದಲಿಗೆ ಒಂದು 20%ನಷ್ಟು ಸಕ್ಕರೆಯನ್ನು ಕೂಡ ಬೆಳೆಸಿಕೊಂಡು ಅದನ್ನು ಒಂದು ರೀತಿ ಪಾಕಕ್ಕೆ ತಂದು ಸ್ಕ್ವಾಶ್ ರೀತಿ ಮಾಡಿದರೆ ಒಂದು 6-7 ತಿಂಗಳು ಆ ಸ್ಕ್ವಾಶ್ ಉಳಿತದೆ. ಆ ರೀತಿಯಾಗಿರುವಂತಹ ಒಂದು ಮಧುಪೇಯ ರಸ ಅಂತ ತಯಾರಿಸಿದ್ದೇನೆ, ಅದು ಕೂಡ ನಾವು ಮಾರಾಟವನ್ನು ಮಾಡ್ತೇನೆ. ಅದರಲ್ಲಿ 25% ಸ್ಕ್ವಾಶನ್ನು 75% ನೀರನ್ನು ಹಾಕ್ಕೊಂಡು ಅವರು ಶರ್ಬತ್ತು ಮಾಡಿಕೊಂಡು ಕುಡಿಬೋದು. ಇದರಿಂದಲೂ ಕೂಡ ಆರೋಗ್ಯಕ್ಕೆ ಉತ್ತಮವಾದಂತಹ ಪೇಯ ಅದು. ಕಾರಣ ಯಾಕೆ ಅಂದರೆ ನಮ್ಮ ಫ್ಯಾಟನ್ನು ಕಡಿಮೆ ಮಾಡುವಂಥದ್ದು ಅಥವಾ ಶರೀರದಲ್ಲಿರುವಂತಹ ಕಶ್ಮಲಗಳನ್ನು ಹೊರಗೆ ಹಾಕ್ಲಿಕ್ಕಿರುವಂತಹ ಕೆಲಸವನ್ನು ಆ ಪೇಯರ್ ಮಾಡ್ತದೆ. ಇನ್ನು ಮಧುಕಲ್ಪ ಅಂತ ಒಂದು ಲೇಹವನ್ನು ತಯಾರು ಮಾಡಿದ್ದೇನೆ. ಇನ್ನು ನಿಮ್ಗೆ ಗೊತ್ತಿರ್ಬೋದು ಚವನ್ ಪ್ರಾಶಿ ರೀತಿ ಇರುವಂಥದ್ದು. ಅದು ಏನು ಅಂದರೆ ಮಧುಕಲ್ಪ ಎನ್ನುವಂಥದ್ದು ನೆಲ್ಲಿಕಾಯಿ, ಜೇನು, ಬೆಲ್ಲ, ಶುಂಠಿ, ಹಿಪ್ಪಿಲಿ, ಕಾಳುಮೆಣಸು, ಜ್ಯೇಷ್ಠ ಮಧು ಇತ್ಯಾದಿ ಔಷಧೀಯ ವನಸ್ಪತಿಗಳ ಹುಡಿಯನ್ನು ಎಲ್ಲವನ್ನ ಕೂಡ ಅಮೃತ ಬಳ್ಳಿಯ ಅಶ್ವಗಂಧ ಶತಾವರಿ ಇದನ್ನೆಲ್ಲ ಮಿಶ್ರಣ ಮಾಡಿ ಲೇಹ ಪಾಕಕ್ಕೆ ತಂದು ಅದನ್ನು ಮಾರಾಟ ಮಾಡ್ತಾ ಇದ್ದೇನೆ ಮಧುಕಲ್ಪ ಎನ್ನುವಂಥ ಹೆಸರಲ್ಲಿ. ಇದು ಕೂಡ ಇಮ್ಯುನಿಟಿ ಬೂಸ್ಟರ್, ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ, ಮತ್ತು ಸ್ಮರಣ ಶಕ್ತಿಯನ್ನು ಹೆಚ್ಚು ಮಾಡ್ತದೆ, ಇನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡ್ತದೆ. ಅಂದರೆ ಹಸಿವಾಗದೇ ಇರುವಂಥದ್ದು ಅಥವಾ ಹೊಟ್ಟೆಯ ಇತ್ಯಾದಿ ಸಮಸ್ಯೆಗಳಿಗೆ ಅತ್ಯಂತ ಉಪಕಾರಿಯಾಗಿ ಕೆಲಸ ಮಾಡ್ತದೆ. ಒಂದು ಅದಾಯಿತು, ಇದು ನೇರವಾಗಿ ಜೇನುವನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಇನ್ನೊಂದು ಉತ್ಪನ್ನ. ಇನ್ನೊಂದು ಕಪ್ ಸಿರಪ್, ಮಧುಸಾರ ಅಂತ ಅದಕ್ಕೆ ಹೆಸರಿಟ್ಟಿದ್ದೇನೆ. ಕಾರಣ ಯಾಕೆ ಅಂದರೆ ನೋಡಿ, ಜೇನು ಎನ್ನುವಂಥದ್ದೇ ಒಂದು ಆ್ಯಂಟಿಬಯೋಟಿಕ್ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು. ಅದಕ್ಕೆ ಶುಂಠಿ, ಹಿಪ್ಪಿಲಿ, ಕಾಳುಮೆಣಸು, ಜ್ಯೇಷ್ಠ ಮಧು, ಜಟಾಮಾಂಸಿ, ಅಮೃತ ಬಳ್ಳಿ ಇದರೆಲ್ಲದರ ರಸವನ್ನು ಸಾರವನ್ನು ತೆಗೆದು ಅದಕ್ಕೆ ಮಿಶ್ರಣವನ್ನು ಮಾಡಿ ಅದನ್ನು ನಾವು ದೀರ್ಘಾವಧಿ ಇಟ್ಕೊಳ್ಳಿಕ್ಕಾಗ್ತದೆ. ಆ ರೀತಿಯಾಗಿ ಇಟ್ಕೊಂಡು ಅದನ್ನು ಉಪಯೋಗ ಮಾಡಿದರೆ ನಮಗೆ ಏನು ಅಂದರೆ ಕಫ, ಒಳ್ಳೆಯ ಶೀತ ಕಫ ಇದೆ ಅಂತಾದರೆ 5 ml ಸಣ್ಣವರಿಗೂ ದೊಡ್ಡವರಿಗಾದರೆ 10 ml ತಗೊಂಡ್ರೆ ಆ ಕಫ ಕರಗಿ ನೀರಾಗಿ ಹೋಗ್ತದೆ. ಇದು ಸಹಜ ಪ್ರಕೃತಿಯಲ್ಲಿ ಸಿಗುವಂಥ ಉತ್ಪನ್ನವನ್ನೇ ಮೌಲ್ಯವರ್ಧಿಸಿ ಮಾಡಿರುವಂಥದ್ದು. ಇದು ಮಧುಸಾರ ಅಂತ. ಇದಕ್ಕೆ ಬೇಕಾದಂಥ ಬೇರೆ ಬೇರೆ ಈ ಔಷಧೀಯ ಸಸ್ಯಗಳನ್ನು ಎಲ್ಲಿಂದ ತಗೊಳ್ತೀರಿ? ಊರಲ್ಲೇ ಸಾಮಾನ್ಯವಾಗಿ ಕೆಲವೆಲ್ಲ ಔಷಧಿಗಳು ನನಗೆ ಪರಿಸರದಲ್ಲೇ ಸಿಗ್ತದೆ, ಅಂದರೆ ಬೆಳ್ತಂಗಡಿ ತಾಲೂಕು, ಮಂಗಳೂರು ಇತ್ಯಾದಿ ನಮ್ಮ ಪರಿಸರದಲ್ಲಿ. ಕೆಲವೊಂದನ್ನು ನಾನು ಆನ್ಲೈನಲ್ಲಿ ನಮ್ಮ ಪರಿಚಯದವರ ಮುಖಾಂತರ ನಾನು ತರಿಸ್ತೇನೆ. ಉತ್ತರ ಭಾರತದಿಂದಲೂ ಕೂಡ ಕೆಲವೊಂದು ಔಷಧಿಗಳನ್ನು ತರಿಸಬೇಕಾಗ್ತದೆ, ಅದು ಸಹಜವಾಗಿ ಮಾಡಬೇಕಾದಂತಹ ಕೆಲಸ. ಮೀಡ್ ಅಂತ ಇದೆ. ಈಗ ನೋಡಿ, ವೈನ್ ಅಂತ ಕೇಳಿದ್ದೀರಿ, ಆದರೆ ಜೇನಿಂದಲೂ ಕೂಡ ವೈನ್ ಮಾಡಲಿಕ್ಕೆ ಆಗ್ತದೆ. ಆದರೆ ಅದಕ್ಕೆ ವೈನ್ ಅಂತ ಹೆಸರಲ್ಲ, ಮೀಡ್ ಅಂತ ಹೆಸರು. ಪಾಶ್ಚಾತ್ಯ ದೇಶಗಳಲ್ಲಿ ಅತ್ಯಂತ ಜನಪ್ರಿಯ ಒಂದು ಪೇಯ ಅದು. ಇದರಲ್ಲಿ ಆಲ್ಕೋಹಾಲಿನ ಅಂಶ ಬಹಳ ಕಡಿಮೆ ಇರ್ತದೆ, 4-5% ಇರ್ತದೆ. ಯಾಕೆ ಕಾರಣ ಅಂದರೆ ಇದರಲ್ಲಿ ನಾವು ಈಸ್ಟನ್ನು ನಾವು ಅದಕ್ಕೆ ಉಪಯೋಗ ಮಾಡುವುದಿಲ್ಲ. ಜೇನು ಮತ್ತು ನೆಲ್ಲಿಕಾಯಿಯ ರಸವನ್ನು ಪಡೆದುಕೊಂಡು ಅದರಲ್ಲಿ ನಾವು ಮೀಡ್ ಅಂತ ತಯಾರು ಮಾಡ್ತೇನೆ. ಅಂದರೆ ಒಂದು ರೀತಿಯ ವೈನಿನ ಇನ್ನೊಂದು ಪ್ರಭೇದ ಅದು. ಅದು ಕೂಡ ಹಾಗೆ, ಅದರಲ್ಲಿ ಯಾವುದೇ ಕೆಮಿಕಲ್ಗಳಿರುವುದಿಲ್ಲ. ಅದನ್ನು ಫರ್ಮೆಂಟೇಷನ್ ಮಾಡುವಂಥದ್ದು, ಅಂದರೆ ಒಂದು ರೀತಿ ಅದನ್ನು ಹೆಚ್ಚು ದಿನಗಳ ಕಾಲ ಇಟ್ಟು ಫರ್ಮೆಂಟೇಷನ್ ಮಾಡಿ ಆಲ್ಕೋಹಾಲು ಕಡಿಮೆಯುಕ್ತವಾಗಿರುವಂತಹ ಒಂದು ಉತ್ಪನ್ನ ಅದು. ಅದು ಏನು ಅಂದರೆ ನಮ್ಮ ಆರೋಗ್ಯಕ್ಕೆ ಕೆಲವೊಂದು ರೀತಿಯ ಎಸಿಡಿಟಿಗಳಿರ್ಬೋದು ಅಥವಾ ನಿದ್ರೆ ಬರದೇ ಇರುವಂಥದ್ದಿರ್ಬೋದು, ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಒಳ್ಳೆಯ ಉಪಯೋಗವನ್ನು ಅದು ಕೊಡ್ತದೆ ಮೀಡ್ ಅಂತ. ಇನ್ನೊಂದು ಏನು ಅಂದರೆ ನನಗೆ ಅದರ ಜೊತೆಗೆ ನನಗೆ ಇಷ್ಟಪಟ್ಟಂಥದ್ದು ಯಾವುದು ಅಂತ ಕೇಳಿದರೆ ನಮ್ಮ ಮುಳಿಯ ವೆಂಕಟಕೃಷ್ಣ ಶರ್ಮರ ಒಂದು ಮಾರ್ಗದರ್ಶನ ನನಗೆ. ಅಂದರೆ ಹಲಸನ್ನು ಇನ್ನಷ್ಟು ಮೌಲ್ಯವರ್ಧಿಸಬೇಕು ಎನ್ನುವಂಥದ್ದನ್ನು ಅವರ ಒಂದು ಬಹಳ ಆಸೆ ಅದು. ಅವರು ಅದರಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ ನಮಗೆ. ಅವರೇ ನನಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟು ಜಾಫಿ ಅಂತ, ಜಾಕ್ ಫ್ರೂಟ್ ಕಾಫಿ ಅಂತ ನಾವು ಅದನ್ನು ಹೆಸರನ್ನು ಇಟ್ಟಿದ್ದೇವೆ. ಪೇಟೆಯಲ್ಲಿ ಪಡೆಯುವಂತಹ ಎಷ್ಟೋ ಉತ್ಪನ್ನಗಳಲ್ಲಿ, ಮಕ್ಕಳಿಗೆ ಕೊಡುವಂತಹ ಉತ್ಪನ್ನಗಳಲ್ಲಿ, ಅದು ಪೇಯಗಳಲ್ಲಿ, ಅದರಲ್ಲಿ ಹಾಲು ಹಾಲಿನ ಹೊಡಿ ಮತ್ತು ಸಕ್ಕರೆಯ ಅಂಶಗಳೇ ಹೆಚ್ಚಿರ್ತದೆ. 60-70% ಕೂಡ ಪ್ರತಿಶತವೂ ಕೂಡ ಹಾಲಿನ ಹೊಡಿ ಮತ್ತು ಸಕ್ಕರೆ ಇರ್ತದೆ. ಅದರಲ್ಲಿ ಬಾದಾಮಿ ಹೊಡಿಯೂ ಇರುವುದಿಲ್ಲ, ಅಥವಾ ಜೋಳದ ಹೊಡಿಯೂ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ರಾಸಾಯನಿಕಗಳು ಜಾಸ್ತಿ ಇರ್ತದೆ. ಅದನ್ನು ತಿಂದರೆ ನಮ್ಗೆ ಏನು ಹೇಳ್ತದೆ ಅಂದರೆ ನಿಧಾನವಾಗಿ ಕ್ಯಾನ್ಸರ್ ಕಾರಕಗಳು ಬರಬಹುದು ಅಂತ. ಆದರೆ ನಮ್ಮಲ್ಲೇ ನಮ್ಮ ಪರಿಸರದಲ್ಲೇ ಅತ್ಯಂತ ಅವಜ್ಞೆಗೆ ಒಳಪಟ್ಟಂತಹ ಒಂದು ಹಣ್ಣು ಅಂತ ಹೇಳಿದರೆ ಹಲಸಿನ ಹಣ್ಣು. ಅದನ್ನು ಮಂಗಗಳು ತಿಂದು ಅಥವಾ ಹುಳು ಹಿಡಿದು ಅಥವಾ ಅದನ್ನು ಕೆಳಗೆ ಬಿದ್ದೇ ಹಾಳಾಗಿ ಹೋಗ್ತದೆ. ಅಂಥ ಹಲಸಿನ ಹಣ್ಣನ್ನು ಹಿಂದೆ ಒಬ್ಬರು ಮಾಡಿದ್ರು ಜಾಫಿ ಅಂತ. ಆದರೆ ಅದಷ್ಟು ಮೌಲ್ಯವರ್ಧಿಸಿ ಮಾಡಿರಲಿಲ್ಲ. ಅವರು ಹಲಸಿನ ಬೀಜಕ್ಕೆ ಕಾಫಿ ಪುಡಿಯನ್ನು ಮಿಶ್ರಣ ಮಾಡಿ ಮಾಡಿದ್ರು. ಕೊನೆಗೆ ಅದು ಮುಂದುವರಿಲಿಲ್ಲ ಅವರು, ಮತ್ತು ಈಗ ಅವರು ಇಲ್ಲೂ ಕೂಡ. ಈಗ ನಾನು ಏನು ಮಾಡಿದೆ ಅಂತ ಹೇಳಿದರೆ ಅದಲ್ಲ, ಕೇವಲ ಹಲಸಿನಣ್ಣೆ ಇರಬೇಕು ಎನ್ನುವ ಉದ್ದೇಶಕ್ಕೆ ಹಲಸಿನ ಹಣ್ಣು ಮತ್ತು ಹಲಸಿನ ಬೀಜವನ್ನು ಒಂದು ಪ್ರಮಾಣದಲ್ಲಿ ಅದನ್ನು ಸರಿಯಾಗಿ ಒಣಗಿಸಿ ಚೆನ್ನಾಗಿ ಹುರಿದು ಅದು 3-4 ಸಲ ಹಲಸಿನ ಬೀಜವನ್ನು ಹುರಿಲಿಕ್ಕಿದೆ. ಹುರಿದ ನಂತರ ಅದನ್ನು ಹುಡಿ ಮಾಡಿ ಒಂದು ಪ್ರಮಾಣದಲ್ಲಿ ತಂದು ಅದನ್ನಂದ ಪೌಡರ್ ಮಾಡಿಟ್ಟಿದ್ದೇನೆ. ಅದಕ್ಕೆ ಜಾಫಿ ಅಂತ ಹೆಸರಿಟ್ಟಿದ್ದೇನೆ. ಅದನ್ನು ನೀವು ಸಾಮಾನ್ಯವಾಗಿ ಒಂದು ಲೋಟ ಅಂದರೆ ಹದ ಹಾಲಿಗೆ, ಅಂದರೆ ತುಂಬ ದಪ್ಪವೂ ಅಲ್ಲ ತುಂಬ ತೆಳುವೂ ಅಲ್ಲ, ಆ ರೀತಿಯ ಹಾಲಿಗೆ 1/4 ಚಮಚ ಒಂದು ಹುಡಿಯನ್ನು ಹಾಕಿ ಒಂದು ಚೆನ್ನಾಗಿ ಕಲಕಿ ಕುದಿಸಿ ಅದಕ್ಕೆ ಬೇಕಾದರೆ ನೀವು ಸಕ್ಕರೆ ಹಾಕ್ಬೋದು ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಸೋಸಿ ಕುಡಿಯುವಂತಹ ಒಂದು ಪೇಯದ ಹುಡಿಯದು. ಇದರಲ್ಲಿ ಏನು ಅಂದರೆ ಯಾವುದೇ ರಾಸಾಯನಿಕ ಇಲ್ಲ, ಬೇರೆ ಇತರ ವಸ್ತುಗಳಿಲ್ಲ, ಕೇವಲ 3 ವಸ್ತು ಮಾತ್ರ ಉಪಯೋಗ ಮಾಡಿದ್ದೇನೆ. ಒಂದು ಹಲಸಿನ ಹಣ್ಣು, ಹಲಸಿನ ಬೀಜ ಮತ್ತು ಪರಿಮಳಕ್ಕೆ ಬೇಕಾಗಿ ಏಲಕ್ಕಿಯನ್ನು ಉಪಯೋಗ ಮಾಡಿದ್ದೇನೆ. ಇದು ಕೂಡ ಹಾಗೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾರು ಬೇಕಾದರೂ ಹೇಗೆ ಬೇಕಾದರೂ ಇದನ್ನು ಕುಡಿಬೋದು. ಅದನ್ನು ಮಿಲ್ಕ್ ಶೇಕ್ ಮಾಡಲಿಕ್ಕೆ ಆಗ್ತದೆ, ಹೀಗೆ ಬೇರೆ ಬೇರೆ ಅದರ ಉಪ ಉತ್ಪನ್ನವನ್ನು ಕೂಡ ಅದರಿಂದಲೇ ತಯಾರಿಸಲಿಕ್ಕೆ ಆಗ್ತದೆ. ಈ ರೀತಿಯಾಗಿ ಒಟ್ಟು 7-8 ಉತ್ಪನ್ನವನ್ನು ನಾನು ಸ್ವತಃ ತಯಾರು ಮಾಡ್ತಾ ಇದ್ದೇನೆ, ಈಗಾಗಲೇ ಮಾರುಕಟ್ಟೆಯಲ್ಲಿ ಕೊಡ್ತಾ ಇದ್ದೇನೆ. ಜೊತೆಗೆ ಇನ್ನಷ್ಟು ಉತ್ಪನ್ನವನ್ನು ತಯಾರು ಮಾಡುವಂತಹ ಆಸಕ್ತಿಗಳು ಎಲ್ಲವೂ ಕೂಡ ಇದೆ. ಮುಂದಿನ ಹಂತದಲ್ಲಿ ಇದನ್ನು ಮಾಡಬೇಕು ಎನ್ನುವಂತಹ ಒಂದು ಆಸೆಗಳು ಅಥವಾ ಯೋಜನೆಗಳು ಹಾಕಿಕೊಂಡಿದ್ದೇನೆ. ಈಗ ಪ್ರಾರಂಭ ಮಾಡಿದಾಗ ಇದರ ಮಾರುಕಟ್ಟೆ ನಿಮಗೆ ತೊಂದರೆ ಆಗಲಿಲ್ವಾ? ತುಂಬ ಇತ್ತು. ಈಗ ನಮಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ನಾವು ಯಾವುದೇ ಉತ್ಪನ್ನವನ್ನು ತಯಾರು ಮಾಡ್ಬೋದು, ಅದನ್ನು ಜನರಿಗೆ ತಲುಪಿಸುವುದೇ ದೊಡ್ಡ ಕೆಲಸ, ಅದೇ ಮಾರುಕಟ್ಟೆಯಲ್ಲಿ. ಅವಾಗ ಪ್ರಾರಂಭದಲ್ಲಿ ಏನಾಯಿತು ಅಂದರೆ, ನನ್ನದೇ ಆದಂತಹ ವಾಟ್ಸಾಪ್ ಗ್ರೂಪ್ಗಳಿರ್ಬೋದು ಅಥವಾ ಫೇಸ್ಬುಕ್ ಎನ್ನುವಂಥ ಇವತ್ತಿನ ವಿಜ್ಞಾನದ ನಮ್ಮ ಏನು ಸೌಲಭ್ಯಗಳಿದೆ ಅಂದದನ್ನೆಲ್ಲ ಉಪಯೋಗಿಸಿಕೊಂಡು ನಾನು ಪ್ರಯತ್ನಪಟ್ಟೆ. ಎರಡನೇ ಹಂತವಾಗಿ ಅಡ್ವರ್ಟೈಸ್ಗಳನ್ನು ಆ್ಯಡ್ಗಳನ್ನು ಕೊಡುವಂಥದ್ದು, ಗೂಗಲಲ್ಲಿ SOI ಮಾಡುವಂಥದ್ದು, ROI ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಬಂದೆ. ಮೊದಲನೇದಾಗಿ ಏನು ಅಂದರೆ, ಟ್ರೇಡ್ ಲೈಸೆನ್ಸನ್ನು ಮಾಡಿಕೊಂಡೆ. ಯಾವುದೇ ಒಂದು ನಮ್ಮ ಉತ್ಪನ್ನವನ್ನು ಜನರಿಗೆ ತಲುಪಿಸಬೇಕು ಅಥವಾ ಒಂದು ಸಂಸ್ಥೆಯಾಗಿ ನಾವು ಬೆಳಿಬೇಕು ಅಂತಾದರೆ ಅದಕ್ಕೆ ಅದರದ್ದೇ ಆದಂಥ ಕಾನೂನು ರೀತಿಯ ಕೆಲವೊಂದು ಅಡಿಪಾಯಗಳು ನಮಗೆ ಬೇಕು. ಅದನ್ನು ನಾನು ಹಂತ ಹಂತವಾಗಿ ಮಾಡ್ತಾ ಬಂದೆ. FSSI ಇರ್ಬೋದು, ಟ್ರೇಡ್ ಲೈಸೆನ್ಸ್ ಇರ್ಬೋದು, ಅಪೇಡಾ ಲೈಸೆನ್ಸ್ ಇರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ಗಳಿರ್ಬೋದು, ಹೀಗೆ ಇದನ್ನೆಲ್ಲವನ್ನ ಕೂಡ ಮಾಡ್ತಾ ಬಂದೆ. ಆವಾಗ ನಂಗೆ ಏನಾಯ್ತು ಅಂದ್ರೆ, ಬೃಹತ್ ಕಂಪನಿಗಳ ಜೊತೆಗೆ ಒಪ್ಪಂದಕ್ಕೆ ಅವಕಾಶಗಳು ಸಿಕ್ತು. ಏನಾಯ್ತು ನಮ್ಗೆ ಅವಾಗ, ಅಮೆಜಾನ್, ಫ್ಲಿಪ್ಕಾರ್ಟ್, ಜಿಯೋಮಾರ್ಟ್, ಹೀಗೆ ಬೇರೆ ಬೇರೆ ಕಂಪನಿಗಳ ಜೊತೆಗೆ ನಮಗೆ ಟೈಅಪ್ ಆಗಲಿಕ್ಕೆ ನಮ್ಗೆ ಅವಕಾಶಗಳು ಪ್ರಾರಂಭ ಆಗ್ತದೆ. ಅಂದರೆ ದ್ವಾರ ತೆರೀತದೆ, ನಮ್ಮ ದಾರಿ ದೊಡ್ಡದಾಗ್ತಾ ಹೋಗ್ತದೆ. ಹಾಗಾಗಿ ನಾನು ಎರಡನೇ ಹಂತವಾಗಿ ಅಮೆಜಾನ್, ಫ್ಲಿಪ್ಕಾರ್ಟ್, ಜಿಯೋಮಾರ್ಟ್ ಇದರಲ್ಲೆಲ್ಲ ನನ್ನ ಉತ್ಪನ್ನವನ್ನು ಮಾರಾಟಕ್ಕೆ ಪ್ರಾರಂಭ ಮಾಡಿದೆ. 1 ವರ್ಷಗಳ ಸತತ ಪ್ರಯತ್ನ ಇದೆ. ಅಂದರೆ ಯಾವುದೇ ಒಂದು ಕೆಲಸಗಳಲ್ಲಿ ಏನಂದರೆ, ಈಗ ಅಮೆಜಾನಿಗೆ ಹಾಕಿದ ಕೂಡಲೇ ನಮಗೆ ಎಲ್ಲವೂ ಬರ್ತದೆ ಅಂತಲ್ಲ, ಅದಕ್ಕೆ ಬೇಕಾದಂತಹ ಪುನಃ ಕೆಲಸಗಳಿರ್ತದೆ, ಅದನ್ನು ಜನರಿಗೆ ತಲುಪಿಸಲಿಕ್ಕಿರುವಂಥದ್ದು. ಇದು B2C ಆಯಿತು, ಅಂದರೆ ನೇರವಾಗಿ ಕಸ್ಟಮರ್ಗೆ ತಲುಪಿಸುವಂಥದ್ದು. ಇದು ಹಂತದಲ್ಲಿಯೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಒಳ್ಳೆಯ ರೆಸ್ಪಾನ್ಸ್ ಇದೆ, ಒಳ್ಳೆಯ ಸೇಲ್ಗಳು ಕೂಡ ನನಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಇನ್ನು ಬಿ ಅಂತ ಇದೆ, ಒಂದು ನನ್ನಿಂದ ಇನ್ನೊಂದು ಸ್ಟಾಕಿಸ್ಟ್ಗಳು ಪಡೆದುಕೊಂಡು ಆ ಮೂಲಕ ಅವರು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಇದು ಕೂಡ ಕೆಲವೊಂದು ನಗರಗಳಲ್ಲಿ, ಉದಾಹರಣೆಗೆ ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ದಾವಣಗೆರೆ, ಹುಬ್ಬಳ್ಳಿ, ಹೀಗೆ ಕೆಲವು ಕಡೆಗಳಲ್ಲಿ ನಮ್ಮ ಉತ್ಪನ್ನವನ್ನು ಗ್ರಾಹಕರ ಕೈಗೆಟುಕುವಂತೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ, ಅಥವಾ ಇನ್ನು ಮುಂದಕ್ಕೂ ಕೂಡ ಬೆಳೆಸುವಂತಹ ಆಸಕ್ತಿಗಳಿದೆ. ನಮಗೇನು ಅಂದರೆ, ಗುಣಮಟ್ಟವನ್ನು ಕಾಪಾಡಿಕೊಂಡ್ರೆ ನಾವು ಯಾವತ್ತೂ ಕೂಡ ಈ ವ್ಯವಸ್ಥೆಯಲ್ಲಿ ಬೆಳವಣಿಗೆಯನ್ನು ಹೊಂದಬಹುದು. ಗುಣಮಟ್ಟ ಏರಿಳಿತವಾಗ್ತಾ ಬಂದರೆ ಆವಾಗ ನಮ್ಮ ವ್ಯವಹಾರವೂ ಕೂಡ ಕುಂಠಿತವಾಗ್ತಾ ಬರ್ತದೆ, ಅಥವಾ ನಮ್ಮ ಹೆಸರು ಹಾಳಾಗ್ತದೆ. ಅದನ್ನು ನಾವು ಪ್ರಯತ್ನಪಟ್ಟು ಕಾಪಾಡ್ತಾ ಬರ್ತಾ ಇದ್ದೇವೆ. ಈಗ ಇನ್ನು ಮುಂದೆ ಏನು ಮಾಡಬೇಕು ಅಂತ ನಿಮ್ಮ ಯೋಚನೆಗಳು? ಈಗ ಹಲಸಿನ ಹಣ್ಣಿನ ಹಲುವಾ ಇರ್ಬೋದು, ಅಥವಾ ಬೇರೆ ಬೇರೆ ಹಣ್ಣುಗಳ ಮೌಲ್ಯವರ್ಧಿಸುವಂಥದ್ದು. ಅಂದರೆ ಹಣ್ಣುಗಳು ಅವಜ್ಞೆಗೊಳಗಾಗಿ ನಾವು ಅದನ್ನು ಎಂದರೆ ತುಂಬ ಸಮಯ ಕಾಪಿಡ್ಲಿಕ್ಕಾಗುವುದಿಲ್ಲ. ಅಂಥ ಹಣ್ಣುಗಳನ್ನು ಇಟ್ಟು ಹಲುವಾ ಮಾಡುವಂಥದ್ದು, ಅಥವಾ ಲೇಹವಂತೆ ಮಾಡುವಂಥದ್ದು, ಅಥವಾ ಜಾಮ್ ರೀತಿ ತಯಾರಿಸುವಂಥದ್ದು, ಈ ರೀತಿ ಒಂದು ಭಾಗ. ಇನ್ನು ಜೇನಿನಿಂದ ಸೋಪ್ ತಯಾರಿಸುವಂಥದ್ದು, ಹೀಗೆ ಬೇರೆ ಬೇರೆ ಉತ್ಪನ್ನವನ್ನು ತಯಾರು ಮಾಡಬೇಕು ಎನ್ನುವಂತಹ ಆಲೋಚನೆಗಳು, ಯೋಜನೆಗಳನ್ನು ತುಂಬ ಹಾಕಿಕೊಂಡಿದ್ದೇನೆ. ಎಷ್ಟರ ಮಟ್ಟಿಗೆ ಅದನ್ನು ಮುಂದುವರಿಸಲಿಕ್ಕೆ ಆಗ್ತದೆ ಅಂತ ನೋಡಬೇಕು. ಆದರೆ ಪ್ರಯತ್ನವಂತೂ ಖಂಡಿತವಿದೆ. ಈಗ ಪಲ್ಪ್ ತಯಾರು ಮಾಡುವಂಥದ್ದು, ನಿಮಗೆ ಗೊತ್ತಿರ್ಬೋದು ಹಲಸಿನ ಹಣ್ಣಿನನ್ನು ನಾವು ಹೆಚ್ಚು ಸಮಯ ಇಡಲಿಕ್ಕಾಗೋದಿಲ್ಲ. ಆದ್ರೆ ಅದನ್ನೊಂದು ಪಲ್ಪ್ ಆಗಿ ಇಟ್ಟು ನಿಮ್ಗೆ ಫ್ರಿಡ್ಜ್ ಇಲ್ಲದೆ ರೆಟೋಟ್ ಪ್ಯಾಕ್ ಅಂತ ಮಾಡ್ತಾರೆ, ಆ ರೀತಿಯಾಗಿ ಮಾಡಿಟ್ರೆ ನಮ್ಗೆ 1 ವರ್ಷಗಳ ಕಾಲ ಫ್ರಿಡ್ಜ್ ಇಲ್ಲದೆಯೂ ಕೂಡ ಬಾಹ್ಯವಾಗಿ ನಾವು ಆ ಪ್ಯಾಕೆಟ್ ಅನ್ನು ಇಟ್ಟರೆ ನಮ್ಗೆ ಅದರ ಪಾಯಸ ಅಥವಾ ಇತ್ಯಾದಿ ಉತ್ಪನ್ನಗಳು ಪುನಃ ನಮಗೆ ಆಹಾರ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೂ ಕೂಡ ಆಗ್ತದೆ. ಆ ಪ್ರಯತ್ನದಲ್ಲೂ ಕೂಡ ಮುಂದುವರಿತಾ ಇದ್ದೇನೆ. ಈಗ ನಿಮ್ದು ಯಾವ ಬ್ರ್ಯಾಂಡ್ ನಿಮ್ಮ ಹೆಸರು? ಮಧುಮಕ್ಷಿಕಾ ಅಂತ ಬ್ರ್ಯಾಂಡ್ ಹೆಸರು, ಟ್ರೇಡ್ ಲೈಸೆನ್ಸ್ ಹೆಸರು. ಬೇರೆ ದೇಶಗಳಿಗೂ ನೀವು ಇದನ್ನು ಮಾಡಿದ್ದೀರಾ? ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಬೇಕಾಗಿ IEC ಅಂತ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಅನ್ನು ಪಡ್ಕೊಂಡಿದ್ದೇನೆ. ಆಮೇಲೆ ಅಪೇಡಾ ಅಂತ ಅಂದರೆ ಭಾರತದ ಸರ್ಕಾರದ ಅಧೀನಕ್ಕೆ ಒಳಪಟ್ಟಂತಹ ಒಂದು ಸಂಸ್ಥೆ ಅದು ಅಪೇಡಾ, ಅಲ್ಲಿಂದ ಲೈಸೆನ್ಸ್ ಅನ್ನು ಪಡೆದಿದೆ. ಅಂದರೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು, ಮಧ್ಯಪ್ರಾಚ್ಯ ದೇಶಗಳಿಗೆ ಮಾರಾಟ ಮಾಡಬೇಕು ಅಂತಾದರೆ ಆ ಲೈಸೆನ್ಸ್ ಬೇಕು, ಅಥವಾ ಮೌಲ್ಯ ವರ್ಧಿಸಬೇಕು ಅಂತಾದರೂ ಕೂಡ ಆ ಲೈಸೆನ್ಸ್ ಬೇಕು. ಅದೆಲ್ಲವನ್ನು ಕೂಡ ಪಡೆದಿದ್ದೇನೆ. ಮುಂದಿನ ಹಂತವಾಗಿ ಯೋಜನೆಗಳಿದೆ, ಈಗಾಗಲೇ ಕೆಲವೊಂದಷ್ಟು ಮಾತುಕತೆಗಳಾಗಿ ಪ್ರಾರಂಭದ ಹಂತ ಅಷ್ಟೇ, ಇನ್ನೂ ಏನು ಬೃಹತ್ತಾಗಿ ಆಗಲಿಲ್ಲ, ಆದರೂ ಆ ಯೋಜನೆಗಳಂತೂ ಇದ್ದೇ ಇದೆ. ಈಗ ಇದರ ಬಗ್ಗೆ ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಯಾರಿಗಾದರೂ ಅನಿಸಿದರೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಖಂಡಿತ, 7411679783 ಇದು ನನ್ನ ನಂಬರ್. ಇನ್ನೊಮ್ಮೆ ಹೇಳುವುದಾದರೆ 7411679783. madhumakshika.com ಅಂತ ವೆಬ್ಸೈಟ್ ಇದೆ. ಗೂಗಲಲ್ಲಿಯೂ ಕೂಡ ಮಧುಮಕ್ಷಿಕಾ ಅಂತ ನೀವು ಹುಡುಕಿದ್ರೆ ನಮ್ಮ ಎಲ್ಲ ವಿಳಾಸಗಳು ಅಥವಾ ನಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿಗಳನ್ನು ಪಡಿಬಹುದು. ಒಳ್ಳೆಯದು ಶ್ಯಾಮ್ ಸುಂದರ್ ಭಟ್ರೆ, ಮುಖ್ಯವಾಗಿ ನಿಮ್ಮ ಒಂದು ಚಿಕ್ಕದಾದಂತಹ ಒಂದು 2 ಪೆಟ್ಟಿಗೆಯಿಂದ ಒಂದು ಉದ್ಯಮದ ಕಡೆಗೆ ನೀವು ಹೋಗ್ತಾ ಇರುವಂತಹ ಒಂದು ದಾರಿಯ ಬಗ್ಗೆ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಉದ್ಯಮ ಮುಂದುವರಿಯಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಅವಕಾಶವನ್ನು ಕೊಟ್ಟಂತಹದ್ದಕ್ಕೆ ಧನ್ಯವಾದಗಳು ಸರ್. ಇದುವರೆಗೆ ಜೇನಿನ ಮೌಲ್ಯವರ್ಧನೆ ಕುರಿತು ಬೆಳ್ತಂಗಡಿ ತಾಲೂಕು ಆಲಡ್ಕದ ಶ್ಯಾಮಸುಂದರ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಆರೋಗ್ಯ ಮಾಹಿತಿ. ಮೆಂತಿ ಸೊಪ್ಪಿನ ಬಗ್ಗೆ ನೀವೆಲ್ಲ ಕೇಳಿರಬೇಕು. ಮೆಂತಿ ಸೊಪ್ಪನ್ನು ಅತ್ಯಂತ ಪೋಷಕಾಂಶ ಹೊಂದಿರುವಂತಹ ಒಂದು ಸೊಪ್ಪು ತರಕಾರಿಯಾಗಿ, ಜೊತೆಗೆ ಬೀಜವನ್ನು ಸಂಬಾರ ಪದಾರ್ಥವಾಗಿ, ಮಸಾಲೆ ಪುಡಿ, ಸುಗಂಧ ದ್ರವ್ಯ ಹಾಗೂ ಆಹಾರ ತಯಾರಿಕೆಯಲ್ಲಿ ಬಳಸುವುದಿದೆ. ಇದು ಸುಮಾರು 30-60 ಸೆಂಟಿಮೀಟರ್ ಅಂದರೆ 1-2 ಅಡಿ ಎತ್ತರ ಬೆಳೆಯುವಂತಹ ಹಸಿರು ಕುರುಚಿರ ಸಸ್ಯ. ಸಂಯುಕ್ತ ಎಲೆಗಳಲ್ಲಿ ಕಿರು ಎಲೆಗಳು ಪ್ರತ್ಯೇಕವಾಗಿದ್ದು ಚಿಕ್ಕ ತುಟ್ಟುಗಳಿಂದ ಕೂಡಿರುತ್ತವೆ. ಕಾಂಡವು ಬಹಳವಾಗಿ ಕವಲು ಒಡೆದಿರುತ್ತವೆ. ಎಲೆ ಮತ್ತು ಕಾಂಡವು ಹಸಿರಾಗಿರುತ್ತದೆ. ಟ್ರೈಗೊನೆಲ್ಲ ಫೆನುಗ್ರೀಕಮ್ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಫ್ಯಾಬೇಸಿ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ ಇದು. ಇದನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದರೆ ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣು ಮತ್ತು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಉತ್ತಮವಾದಂತಹ ಮಣ್ಣಾಗಿದೆ. ಚಳಿಗಾಲದಲ್ಲಿ ಬೆಳೆಯುವಂತಹ ಸೊಪ್ಪಿನ ತರಕಾರಿ ಇದು. ತಂಪಾದ ಹವಾಮಾನಕ್ಕೆ ಚೆಂದಾಗಿ ಹೊಂದಿಕೊಳ್ಳುತ್ತದೆ. ಆಗಸ್ಟ್ ನವೆಂಬರ್ ತಿಂಗಳಲ್ಲಿ ಬಿತ್ತಿದರೆ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು. ಇದರಲ್ಲಿ ಕೂಡ ಸಾಕಷ್ಟು ಸುಧಾರಿತ ತಳಿಗಳು ಲಭ್ಯ ಇದೆ. ಪೂಸಾ ಅರ್ಲಿ ಬಂಚಿಂಗ್, TG ಸೀರೀಸ್, CO1, ಕಸ್ತೂರಿ ಸಿಲೆಕ್ಷನ್, ಮೇತಿ No. 47, No. 14, EC 49-11. ಮೆಂತ್ಯ ಬೆಳೆಯಲ್ಲಿ ಸಮಗ್ರವಾದಂತಹ ಗಿಡ, ಬೀಜಗಳು ಮತ್ತು ಎಲೆ ಇವು ಉಪಯುಕ್ತವಾದಂತಹ ಭಾಗಗಳಾಗಿವೆ. ಮೆಂತ್ಯದಲ್ಲಿ ಡೈಸಾಜೆನಿನ್, ಗೈಟೋಜೆನಿನ್, ಟೈಗೋಜೆನಿನ್ ಹೀಗೆ ಅನೇಕ ರಾಸಾಯನಿಕ ಘಟಕಗಳಿರ್ತವೆ. ಮೆಂತ್ಯವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಮೆಂತ್ಯ ಮಧುಮೇಹಿಗಳಿಗೆ ಒಂದು ಉತ್ತಮವಾದಂತಹ ಔಷಧಿಯಾಗಿದೆ ಹಾಗೂ ಆಹಾರವೂ ಕೂಡ ಆಗಿದೆ. ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚದಷ್ಟು ಮೆಂತ್ಯದ ಪುಡಿಯನ್ನು ಇಲ್ಲವೇ 2 ಚಮಚೆಯಷ್ಟು ಮೆಂತ್ಯ ಸೊಪ್ಪಿನ ರಸವನ್ನು ಸೇವಿಸಿದಲ್ಲಿ ರಕ್ತದಲ್ಲಿರುವ ಸಕ್ಕರೆಯ ಅಂಶ ಬಹುಬೇಗ ನಿಯಂತ್ರಣಕ್ಕೆ ಬರ್ತದೆ. ಇವಲ್ಲದೆ ಮಧುಮೇಹಿಗಳು 1 ಭಾಗ ರಾಗಿ, 1 ಭಾಗ ಗೋಧಿ, 1/4 ಭಾಗ ಮೆಂತ್ಯವನ್ನು ಸೇರಿಸಿ ತಯಾರಿಸಿರುವಂತಹ ಹಿಟ್ಟಿನಿಂದ ಮುದ್ದೆಯನ್ನು ತಯಾರಿಸಿ ಸೇವಿಸುವಂತಹದ್ದು ಒಳ್ಳೆಯದು. ಭೇರಿ ಆಗ್ತಾ ಇದ್ದಲ್ಲಿ 1 ಲೋಟ ಮಜ್ಜಿಗೆಯಲ್ಲಿ 1 ಚಮಚ ಹುರಿದ ಮೆಂತ್ಯದ ಪುಡಿಯನ್ನು ಸೇರಿಸಿ 3-4 ಗಂಟೆಗಳಿಗೆ ಒಂದು ಸಾರಿ ಕುಡಿಬೇಕು. ಮೈ ಕೈ ನೋವಿದ್ದಾಗ 1 ಚಮಚ ಮೆಂತ್ಯದ ಪುಡಿಯನ್ನು ನೀರಿನೊಂದಿಗೆ ಕುಡಿಬೇಕು. ಮೆಂತ್ಯ ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ. ಹೊಟ್ಟೆ ನೋವು ಹಾಗೂ ಹೊಟ್ಟೆ ಉಬ್ಬರ ಇರುವಾಗ ಮೆಂತ್ಯ ಸೊಪ್ಪಿನ ಪಲ್ಯವನ್ನು 1 ತುತ್ತು ಬಿಸಿ ಅನ್ನದೊಂದಿಗೆ ತುಪ್ಪ ಉಪ್ಪನ್ನು ಬೆರೆಸಿ ತಿಂದಲ್ಲಿ ನೋವು ಶಮನವಾಗ್ತದೆ. ಇದಲ್ಲದೆ ಮೆಂತ್ಯ ಸೊಪ್ಪಿನ ರಸವನ್ನು ಸಮಭಾಗ ಜೇನಿನೊಂದಿಗೆ ಬೆರೆಸಿ ಕುಡಿದರೂ ಕೂಡ ಒಳ್ಳೆಯ ಫಲಿತಾಂಶ ಸಿಗ್ತದೆ.

ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸ್ಪೆಡೆಕ್ಸ್ ಪ್ರಾಯೋಗಿಕ ಯೋಜನೆ ಇತಿಹಾಸ ರಚಿಸಲಿರುವ ಇಸ್ರೋ. ರಾಜ್ಯದ ಜನತೆಗೆ ಹೊಸ ವರ್ಷ ಹರುಷ ತರಲಿ, ಗೃಹ ಸಚಿವ ಜಿ ಪರಮೇಶ್ವರ್. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮ ಪಂಚಾಯಿತಿಗೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿಗೆ ರಾಷ್ಟ್ರೀಯ ಪುರಸ್ಕಾರ. ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಾಟೆ ಮನವಿ. ದಾವಣಗೆರೆಯಲ್ಲಿ ಜನವರಿ 5 ಮತ್ತು 6 ರಾಜ್ಯ ಮಟ್ಟದ ಯುವಜನೋತ್ಸವ, ಸಿಎಂ ಉದ್ಘಾಟನೆ, ಜಿಲ್ಲಾಧಿಕಾರಿ ಡಾ ಗಂಗಾಧರ ಸ್ವಾಮಿ. ಇಸ್ರೋ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಕೀರ್ತಿ ಸಾಧಿಸುತ್ತಾ ಭಾರತದ ಹೆಮ್ಮೆಯ ಸಂಶೋಧನಾ ಕೇಂದ್ರವಾಗಿ ಹೊರಹೊಮ್ಮಿದೆ. ಇದೇ ದಿಶೆಯಲ್ಲಿ ಇಸ್ರೋ ಡಿಸೆಂಬರ್ 30 ಹೊಸ